ಬ್ರುಸೆಲ್ಲಾದಂತಹ ರೋಗಗಳಿಂದ ಆಕಳು ಕಂದ ಹಾಕಿದ್ರ ಆ ರೋಗ ಮಾಸನ್ನ ಮುಟ್ಟಿದವರಿಗೂ ಬರುವ ಸಾಧ್ಯತೆ ಇರ್ತದ, ಇದು ಗೊತ್ತಿರಲಿ ನಿಮಗ? ಅದು ಎಂತ ರೋಗ ರೀ ಸಾಹೇಬ್ರ? ಯಾವ ರೋಗನೂ ಬರಂಗಿಲ್ಲ ಬಿಡ್ರಿ ಡಾಕ್ಟರ್ ಸಾಹೇಬ್ರ, ನಾ ಇಂಥವು ಅದೆಷ್ಟು ಮಾಡಿನೋ ಏನೋ. ಡಾಕ್ಟರ್ ಸಾಹೇಬ್ರ, ಹ್ಮ್, ನಮ್ಮ ಮಾಲಕರದ ಆಕಳ ಕಟಾಂಜನದೊಳಗೆ ಹಾಕಿನ್ರಿ. ಹೌದಾ, ಹಂಗಾದ್ರ ನಡ್ರಿ, ಆಕಳು ಪರೀಕ್ಷೆ ಮಾಡ್ತೀನಂತ. ಪರ್ಸಪ್ಪ ಹೇಳ್ರಿ ಡಾಕ್ಟರ್ ಸಾಹೇಬ್ರೆ. ಈ ಬಿಲ್ ತಗೋಯ್ದು, ಕೃತಕ ಗರ್ಭಧಾರಣ ಮಾಡಿದ್ದು ತರ್ರಿ ಡಾಕ್ಟರ್ ಸಾಹೇಬ್ರೆ. ಅನ್ನಂಗ ಸಾಹೇಬ್ರೆ, ಗರ್ಭ ಕಟ್ಟದಲ್ರಿ, ಯಾಕಂದ್ರೆ ಹಾಲು ಕಮ್ಮಿ ಆಗೋ ಮೊದಲೇ ಇದು ಮತ್ತೊಮ್ಮೆ ಗಬ್ಬ ಆಗಿಬಿಟ್ರೆ ನಂಗೆ ಬಹಳ ಖುಷಿ ಆಗ್ತದ್ರಿ. ಯಾಕಂದ್ರ ದಿನಾಲು ಮುಂಜಾನೆ ಸಂಜೆಗೆ ಒಂದೊಂದು ಸೇರ್ ಹಸಿ ಹಾಲು ಕುಡಿಲಿಲ್ಲ ಅಂದ್ರ ನನಗೆ ಸಮಾಧಾನ ಆಗಂಗಿಲ್ರಿ ಡಾಕ್ಟರ್ ಸಾಹೇಬ್ರೆ. ಹೌದಲ್ಲ, ಮತ್ತೆ ಕುಸ್ತಿ ಆಡ್ಲಿಕ್ಕೆ ತಾಕತ್ತು ಬೇಕಲ್ರಿ. ಖರೆ, ಮೊನ್ನೆ ಜೇವರಿಗೆ ಜಾತ್ರೆಯಾಗ ಕುಸ್ತಿ ಆಟದಾಗ್ರಿ ಕೊಲ್ಲಾಪುರ ಕಲ್ಲಪ್ಪನ ಸೋಲಿಸಿ ಬೆಳ್ಳಿಗದ ಗೆದ್ದೀನ್ರಿ, ಬೆಳ್ಳಿಗದ. ಸಾಹೇಬ್ರ, ಪೇಪರ್ನಾಗೆಲ್ಲ ಬಂದಿತ್ತು, ನೀವು ನೋಡಿರ್ಬೇಕು ನೋಡ್ರಿ. ನೋಡಿನ್ ನೋಡಿನ್ ಪರ್ಸಪ್ಪ, ಮತ್ತ ನಿನ್ನಿಂದ ನಮ್ಮ ಊರಿಗೆ ಎಂತ ದೊಡ್ಡ ಕೀರ್ತಿ ಅಂತ. ಅಲ್ಲ, ಒಂದ್ ಹೇಳ್ತೀನಿ ಮಾತು ಪರ್ಸಪ್ಪ. ಹೇಳ್ರಿ. ನೀ ಹಾಲು ಕುಡಿ, ಎಷ್ಟು ಬೇಕಾದಷ್ಟು ಹಾಲು ಕುಡಿ, ಬ್ಯಾಡ ಅನ್ನೋದಿಲ್ಲ ನಾನು. ಆದ್ರ ಹಾಲನ್ನ ಚಲೋತ್ನಾಗೆ ಕಾಯಿಸಿ ಆ ನಂತರ ಆರಿಸಿ ಕುಡಿಬೇಕು. ಹಂಗ ಹಸಿ ಹಾಲನ್ನು ಕುಡಿದ್ರ ರೋಗಗಳು ಬರ್ತಾವಪ್ಪ. ಅಂದ್ರ ನಾವ್ ಹೇಳ್ತೀವಲ್ಲ ಕ್ಷಯ ಬ್ರುಸೆಲ್ಲ ಅನ್ನುವಂತ ರೋಗಗಳು, ಇಂಥವು ಬರುವ ಸಾಧ್ಯತೆ ಬಹಳ ಇರ್ತದ, ತಿಳಿತೇನು? ಹೋಗಲು ಬಿಡ್ರಿ ಸಾಹೇಬ್ರ, ನೀವು ಡಾಕ್ಟರು ಎಲ್ಲದಕ್ಕೂ ಏನಾರ ಒಂದು ಹೇಳ್ತಿರ್ತೀರಿ. ನಾ ಇಷ್ಟು ವರ್ಷದಿಂದ ಹಸಿ ಹಾಲು ಕುಡ್ದೀನಿ, ನಂಗೆ ಯಾವ ರೋಗ ಬಂದಿಲ್ಲ. ಅಂದಂಗ ಡಾಕ್ಟರ್ ಸಾಹೇಬ್ರ, ನಾ ಇನ್ನು ಬರ್ತೀನ್ರಿ. ಆಯ್ತಾಯ್ತು, ಹೋಗಿ ಬಾರಪ್ಪ. ತುಂಬಿದ ದಿನದಾಕಿ ಚಂದುಳ್ಳಿ ಗೌರವ್ವ, ಚಂದುಳ್ಳಿ ಗೌರವ್ವ ಸ್ವರ್ಗಾಳೋ ಶಿವ ಶಿವ, ಚಂದುಳ್ಳಿ ಗೌರವ್ವ ಸ್ವರ್ಗಾಳೋ ಶಿವ ಶಿವ, ಚಂದಾನ ಕೆಡಿಸಾದೋ ಮುಂಗಾಲ ಮಂಡಿ ಬಾವೋ, ಚಂದಾನ ಕೆಡಿಸಾದೋ ಮುಂಗಾಲು ಮಂಡಿ ಬಾವೋ, ಚಂದುಳ್ಳಿ ಗೌರವ್ವ ಕುಂತಾಳೋ ಶಿವ ಶಿವ, ಚಂದುಳ್ಳಿ ಗೌರವ್ವ ಕುಂತಾಳೋ ಶಿವ ಶಿವ, ಪಾಪಣ್ಣನ ಗೌರವ್ವ ಸ್ವರ್ಗಾಳೋ ಶಿವ ಶಿವ, ಪಾಪಣ್ಣನ ಗೌರವ್ವ, ಪಾಪಣ್ಣನ ಗೌರವ್ವ ಸ್ವರ್ಗಾಳೋ ಶಿವ ಶಿವ, ತಂದಾನ ತಾನಾನ ತಂದಾನ ನಮಸ್ಕಾರ ರೀ ಸಾಹೇಬ್ರೆ. ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್. ಹಾ ನಮಸ್ಕಾರ, ಬರ್ರಿ ನಾಗಪ್ಪ ಸಿದ್ದಣ್ಣ. ಅಲ್ಲಪ್ಪ ನಾಗಪ್ಪ, ಯಾಕೋ ನಿನ್ನ ಆಕಳು ಕುಂಟಾಕತ್ತದಲ್ಲ, ಎಲ್ಲಿ ನಿನ್ನ ಯಜಮಾನರು ಪರಸಪ್ಪನವರು ಮಹಾನ್ ಕುಸ್ತಿ ಪಟುಗಳು ಯಾಕೆ ಬರಲಿಲ್ಲಲ್ಲ? ಡಾಕ್ಟರ್ ಸಾಹೇಬ್ರ, ಮಾಲಕರಿಗೆ ಒಂದ್ ತಿಂಗಳಿಂದ ಆರಾಮಿಲ್ರಿ. ಹೌದಾ? ಜ್ವರ ಮೈ ಕೈ ನೋವು ಅಂತ್ರಿ, ಅದಕ್ಕ ಬಂದಿಲ್ಲ ಸಾಹೇಬ್ರ. ನಮ್ ಪೈಲ್ವಾನ್ ಪರಸಪ್ಪಣ್ಣ ಬಹಳ ದಿವಸದಿಂದ ಮನೆಯಿಂದ ಹೊರಗೆ ಬಂದಿಲ್ರಿ. ಓಹೋ, ಯಾರೋ ಮಾಟ ಮಾಡಿಸಿರ್ಬೇಕು ಅಂತ ಅನಿಸ್ತಾ ಇದ್ರಿ ಸಾಹೇಬ್ರ. ಏನು ಮಾಟನೂ ಇಲ್ಲ ಮಂತ್ರನೂ ಇಲ್ಲ, ಡಾಕ್ಟರ್ಗೆ ಸರಿಯಾಗಿ ತೋರಿಸಿ ಟ್ರೀಟ್ಮೆಂಟ್ ತಗೊಂಡ್ರ ಎಲ್ಲ ಆರಾಮಾಗ್ತದ. ಅಲೋ ನಾಗಪ್ಪ. ಹೇಳ್ರಿ ಡಾಕ್ಟರ್ ಸಾಹೇಬ್. ಏನಾಯ್ತು ಇದಕ್ಕ? ಬೆದಿಗೆ ಬಂದಾಗ ಗರ್ಭ ಕಟ್ಟಿಸಿಕೊಂಡು ಹೋದಂತದ್ದು ಇದೇ ಆಕಳ? ಹೌದ್ರಿ ಡಾಕ್ಟರ್ ಸಾಹೇಬ್ರ, ಗಬ್ಬ ಅದರಿ. ಈಗ ಯಾಕೋ ಅದ್ರ ಮುಂಗಾಲ ಮಂಡಿ ಬಾತ್ಕೊಂಡವ್ರಿ, ಮೇವು ತಿನ್ನೋದು ಕೂಡ ಸ್ವಲ್ಪ ಕಡಿಮೆ ಮಾಡ್ಯದ ನೋಡ್ರಿ. ನೋಡೋಣ ತಡಿ ಇದನ್ನ ನಾಗಪ್ಪ. ಹೇಳ್ರಿ ಡಾಕ್ಟರ್ ಸಾಹೇಬ್ರ. ಈಗ ನಿಮ್ ಕಡೆ ಇರೋದು ಇದೊಂದೇ ಆಕಳ ಹೌದಿಲ್ಲ? ಹೌದ್ರಿ ಸಾಹೇಬ್ರ, ಈಗಿರೋದು ಇದು ಒಂದೇ ಆಕಳ್ರಿ. ಹೋದ ವರ್ಷ ಇನ್ನೊಂದಿತ್ತು, ಶ್ರಾವಣದಾಗ ಕಂದ ಹಾಕಿತ್ರಿ. ಸ್ವಲ್ಪ ದಿನ ಹಾಲು ಹಿಂಡ್ಕೊಂಡ್ವಿ, ಮತ್ತ ನಮ್ ಮಾಲಕರು ದಿನಾ ಹಸಿ ಹಾಲು ಕುಡಿತಾರಲ್ರಿ, ಹೌದಲ್ಲ, ಅದಕ್ಕ ಇಟ್ಕೊಂಡಿದ್ರು. ಆಮ್ಯಾಲ ಅದರ ಕಾಲಿಗೂ ಯಾಕೋ ಹಿಂಗ ಬಾವು ಬಂದಿತ್ರಿ, ಹಾಲು ಯಾಕೋ ಕಮ್ಮಿ ಆದಂಗಾಯ್ತು, ಅದಕ್ಕ ಅದನ್ನ ದೀಪಾವಳಿತನ ಮಾರೇ ಬಿಟ್ರಿ. ಹೌದಾ? ಹೋದ ಸಲ ಬಂದಾಗ ಪರಸಪ್ಪ ಅದ್ಯಾವುದೋ ಆಕಳು ಕಂದ ಹಾಕಿತ್ತು, ಮಾಸ ಬಿದ್ದಿರಲಿಲ್ಲ, ನಾನೇ ಕೈಯೊಳಗೆ ತೆಗದೆ ಅಂತ ಹೇಳಿ ಅಂದಿದ್ದಲ್ಲ, ಅದೇ ಆಕಳೇನಪ್ಪ ಇದು? ಹೌದ್ರಿ ಸಾಹೇಬ್ರ, ಅದೇ ಆಕಳ ಇದು. ನಾಗಪ್ಪ, ನೀ ಹೇಳೋದನ್ನ ನೋಡಿದ್ರ

ನಾಗಪ್ಪ ನಿನಗ ಜ್ವರ ಬಂದಾವ ಅಂತ ಹೇಳದ, ಅದಕ್ಕ ಎರಡು ಆಯ್ತು ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಮನೆಗೆ ಬಂದೇನಪ್ಪ ಪರ್ಸಪ್ಪ. ಡಾಕ್ಟರ್ ಸಾಹೇಬ್ರ, ಅದು ಬುರುಸೆಲ್ಲ ಅಂದ್ರೆ ಏನ್ರಿ ಡಾಕ್ಟರ್ ಸಾಹೇಬ್ರ? ಪರ್ಸಪ್ಪ, ಆಕಳಿನೊಳಗ ಕಂದ ಹಾಕುವ ರೋಗ ಅಂತ ಹೇಳಿ ಇದನ್ನ ಕರೀತಾರೇನಪ್ಪ. ಗರ್ಭಧರಿಸಿದ 6-7 ತಿಂಗಳೊಳಗ ಸಾಮಾನ್ಯವಾಗಿ ಈ ರೋಗಕ್ಕ ಗರ್ಭಪಾತ ಆಗ್ತದ. ಅದೆಲ್ಲ ಬರೋಬರಿ ಅದರಿ ಡಾಕ್ಟರ್ ಸಾಹೇಬ್ರ. ಆದ್ರೆ ಈಗ ಅದಕ್ಕೂ ನಂಗೂ ಏನ್ ಸಂಬಂಧ ರೀ ಡಾಕ್ಟರ್ ಸಾಹೇಬ್ರ? ಸಂಬಂಧ ಅದ ಪರಸಪ್ಪ, ಹಿಂಗ ಸಂಬಂಧ ಅದ. ಈ ರೋಗ ಪಶುಗಳಿಂದ ಮನುಷ್ಯರಿಗೂ ಬರ್ತದ. ಈಗ ನಿನಗೆ ಬಂದಿರುವಂತ ರೋಗ ಕೂಡ ಅದೇ ಅಂತ ಹೇಳಿ ಹೇಳಬಹುದು. ನೀನು ಹಾಲನ್ನ ಕಾಯಿಸಲಾರದೆ ಕುಡಿತಿದ್ದಿ, ಹೌದಲ್ಲ? ಹೌದ್ರಿ ಅಪ್ಪ. ಅಲ್ಲದೆ ಈ ಹಿಂದೆ ಏನು ಮಾರಾಟ ಮಾಡಿದಲ್ಲ ಆಕಳು, ಅದಕ್ಕೂ ಸಹಿತ ಈ ರೋಗ ಇತ್ತು ಅಂತ ಹೇಳಿ ಕಾಣಿಸ್ತದ. ಈಗ ನಿನ್ನ ಹತ್ರ ಇರುವಂತಹ ಆಕಳಿಗೆ ಸಹಿತ ಇರುವಂತಹ ರೋಗ ಆಕಳಿನಿಂದನೇ ಬಂದದ ಅಂತ ಹೇಳಿ ಅನಿಸ್ತದ. ಹೌದ್ರಿ. ಇವುಗಳ ಹಾಲನ್ನ ನೀನು ಕಾಸಲಾರದೆ ಕುಡಿದ್ರಿಂದ ಮತ್ತ ಮಾಸನ್ನ ಬರಿಗೈಲೆ ಮುಟ್ಟಿದ್ರಿಂದ ಈ ರೋಗ ನಿನಗೆ ಬಂದಿರಬಹುದು. ಅಲ್ರಿ ಡಾಕ್ಟರ್ ಸಾಹೇಬ್ರ, ನಾ ಆ ಮಾಸ ಮುಟ್ಟದಾಗ ನನ್ಗೇನು ಗಾಯ ಆಗಿದ್ದಿಲ್ರಿ ಅಪ್ಪ. ಪರಸಪ್ಪ, ಹ್ಞೂರಿ ಅಪ್ಪ, ಹಂಗೇನು ಇಲ್ಲ. ಮಾಸ ಮುಟ್ಟಿದೊಳಗ ಕೈಯೊಳಗ ಗಾಯ ಇರಬೇಕಂತ ಏನಿಲ್ಲ. ಈ ರೋಗ ಗಾಯ ಇರದೇ ಇದ್ರೂ ಕೂಡ ಬರೋ ಸಾಧ್ಯತೆಗಳಿರ್ತಾವೇನಪ್ಪ? ಅಲ್ರಿ ಡಾಕ್ಟರ್ ಸಾಹೇಬ್ರ, ಮತ್ತ ಈಗ ಏನ್ ಮಾಡದ್ರಿ ಅಪ್ಪ? ಏ ಪರಸಪ್ಪ, ನೀ ಏನು ಚಿಂತೆ ಮಾಡಬೇಡಪ್ಪ, ಏನು ಆಗಂಗಿಲ್ಲ ನಿನಗೆ, ಏನು ಆಗಂಗಿಲ್ಲ. ನನಗೆ ಆರಾಮ ಆಗಂಗಿಲ್ಲ ಏನ್ರಿ ಅಪ್ಪ? ಏ ಪರಸಪ್ಪ, ಹಿಂಗ್ ಚಿಂತೆ ಮಾಡಬೇಡಪ್ಪ, ಧೈರ್ಯ ತಗೋ, ನಿನಗೆ ಏನು ಆಗಂಗಿಲ್ಲ, ಏನು ಆಗಂಗಿಲ್ಲ, ಚಿಂತೆ ಮಾಡಬೇಡ ನೀನು. ಅಲ್ಲಪ್ಪ, ಇಷ್ಟು ದಿವಸದಿಂದ ನರಳ್ಕೋತಿದ್ಯಲ್ಲ, ಡಾಕ್ಟರ್ ಕಡೆ ತೋರಿಸ್ಬೇಕು ಇಲ್ಲ? ಇಲ್ರಿ ಡಾಕ್ಟರ್ ಸಾಹೇಬ್ರ, ಈ ಅವಸ್ಥೆಯೊಳಗ ಹೆಂಗ್ ಹೋಗೋದು ಅಂತ ಮೊದಲ ಆ ಮೆಡಿಕಲ್ ಶಾಪ್ನಾಗ ನಮ್ ಗೆಳೆ ಇದ್ದಾನಲ್ರಿ, ಅವ ಗುಳಿಗೆ ಕೊಟ್ಟ, ನಾ ತಗೊಂಡ್ರಿ ಅಪ್ಪ. ಆಮೇಲೆ ನಮ್ಮೂರಾಗ ಅವರು ಮಾಟ ಮಂತ್ರ ಮಾಡೋರು ಅವರು ಕರೆಸಿದ್ರಿ ಅಪ್ಪ. ಯಾಕಂದ್ರ ಚೇರ್ಬಾವು ಬಂದಿದ್ವು ನಾಚಿಕೆಯಿಂದ ಹೊರಗೆ ಹೆಂಗ್ ಹೋಗ್ಬೇಕು ಅಂತ ಹೇಳಿ ಊರಾಗ ಮಾಟ ಮಂತ್ರ ಮಾಡ್ತಾರಲ್ರಿ ಅವ್ರಿಗೆ ಕರೆಸಿದ್ದೆ. ಅವರು ಏನೇನೋ ಮಾಡಿದ್ರಿ ಅಪ್ಪ, ಆದ್ರೆ ಒಟ್ಟ ಏನೂ ಕಡಿಮೆ ಆಗಿಲ್ರಿ ಅಪ್ಪ. ಹೆಂಗ್ ಕಡಿಮೆ ಆಗ್ಬೇಕು ಪರಸಪ್ಪ? ಅಪ್ಪ ನಿಮಗ ಬುದ್ಧಿಲ್ಲ ಅನ್ನೋದು ಇದಕ್ಕೆ ಅಲ್ಲ, ನಿಮ್ ಊರಾಗೆ ಸರ್ಕಾರಿ ದವಾಖಾನೆ ಇಟ್ಕೊಂಡು ಹಿಂಗ್ ಮಾಡಿದ್ರೆ ಹೆಂಗಪ್ಪ ಪರಸಪ್ಪ? ಅಪ್ಪ ಈಗ ನನಗೂ ಹಂಗೆ ಅನಿಸ್ಲಿಕ್ಕತ್ತದ್ರಿ ಅಪ್ಪ. ನೀನು ಚಿಂತೆ ಮಾಡಬೇಡ, ಸರ್ಕಾರಿ ದವಾಖಾನೆ ಒಳಗ ನಮ್ಮ ದೋಸ್ತರದಾರ ಡಾಕ್ಟರ್ ಸಂಗಮ್ ಅಂತ ಹೇಳಿ, ಅವ್ರ ಜೋಡಿ ಮಾತಾಡ್ತೀನಿ, ನಿನ್ ಮುಂದೆ ಮಾತಾಡ್ತೀನಿ ನೋಡಿ, ಈಗ ಅವರಿಗೆ ಫೋನ್ ಮಾಡಿಬಿಡ್ತೀನಿ. ಅಷ್ಟು ಮಾಡ್ರಿ ಅಪ್ಪ, ಒಂದ್ ಮಿನಿಟ್ ತಡಿ ಒಂದ್ ಮಿನಿಟ್. ಡಾಕ್ಟರ್ ಸಂಗಮ್ ಎಲ್ಲದ್ರ? ಹಾ ಹಾ ಹಾ, ಫೋನ್ ನಂಬರ್ ಸಿಕ್ತು. ಹಲೋ ಹಲೋ ಡಾಕ್ಟ್ರೇ, ನಾನು ಡಾಕ್ಟರ್ ರಮೇಶ್ ಮಾತಾಡೋದ್ರಿ. ಹಾ ನಮಸ್ತೆ ನಮಸ್ತೆ, ಆರಾಮದಿರಿ ಡಾಕ್ಟ್ರ? ಹಾ ಆರಾಮದೀವ್ರಿ, ತಾವು? ಎಲ್ಲ ಆರಾಮದಾರಿ ಡಾಕ್ಟರ್. ನಿಮ್ ಕಡೆ ಒಂದು ಬ್ರುಸೆಲ್ಲಾ ಸಸ್ಪೆಕ್ಟೆಡ್ ಕೇಸು ರೆಫರ್ ಮಾಡ್ತಾ ಇದ್ದೀನಿ, ಸ್ವಲ್ಪ ನೋಡ್ರಿ. ಹೌದಾ, ಬ್ರುಸೆಲ್ಲಾನೇ ಅದು? ಹೌದ್ರಿ ಹೌದ್ರಿ, ಬ್ರುಸೆಲ್ಲಾನೇ. ಅದ್ರ ಕತಿ ಎಲ್ಲ ಆಮೇಲೆ ಹೇಳ್ತೀನಿ. ಅದೇ ನಮ್ಮೂರಿನ ಪೈಲ್ವಾನ್ ಇದ್ದಾನಲ್ಲ, ಪೈಲ್ವಾನ್ ಪರಸಪ್ಪ, ಅವಂದೇ ಕೇಸ್ ಅದು, ಸ್ವಲ್ಪ ನೋಡ್ರಿ ಡಾಕ್ಟರ್, ನಮ್ ಮನುಷ್ಯ ಅದನ. ಓಕೆ ಓಕೆ, ಕಳಿಸ್ರಿ, ಡೋಂಟ್ ವರಿ, ನಾ ನೋಡ್ತೀನಿ. ಥ್ಯಾಂಕ್ಸ್ ಡಾಕ್ಟರೇ, ಥ್ಯಾಂಕ್ಸ್. ಓಕೆ ಓಕೆ ಪರಸಪ್ಪ, ಹೇಳ್ರಿ ಅಪ್ಪ. ನಾನು ಡಾಕ್ಟರ್ ಜೋಡಿ ಮಾತಾಡಿನಿ, ಈಗಿಂದ ಈಗ ಹೋಗಿ ನೀ ಡಾಕ್ಟರ್ ಭೇಟಿಯಾಗ, ಎಲ್ಲ ಬರೋಬರಿ ಆಗ್ತದ, ಏನು ಚಿಂತೆ ಮಾಡಕ್ ಹೋಗ್ಬೇಡ, ಆರಾಮಾಗ್ತೀನಿ. ಹ್ಞೂರಿ ಅಪ್ಪ, ಹ್ಞೂರಿ, ಬಹಳ ಉಪಕಾರ ಆಯ್ತು ಡಾಕ್ಟರ್ ಸಾಹೇಬ್ರೆ. ಆ ದೇವ್ರು ನಿಮ್ಮನ್ನ ಚಲೋ ಹೊತ್ನಾಗಿಟ್ಟಿಲ್ರಿ ಅಪ್ಪ. ಹಂಗಾದ್ರ ನಾ ಇನ್ನು ಬರ್ಲೆ? ಹೋಗ್ ಬರ್ರಿ ಅಪ್ಪ. ನಮಸ್ಕಾರ ಅಪ್ಪ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ರಿ, ಈ ದಿವಸ ನಮ್ಮೂರ್ ಶಾಲ್ಯಾಗ ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಾಡ್ ಮಾಡ್ಯಾರ. ಕೇಳ್ರಪ್ಪೋ ಕೇಳ್ರಿ, ನೀವೆಲ್ಲ ಬಂದು ನೋಡ್ರಪ್ಪು ನೋಡ್ರಿ, ಮಕ್ಕಳನ್ನ ಪ್ರೋತ್ಸಾಹ ಮಾಡ್ರಿ, ಕೇಳ್ರಪ್ಪು ಕೇಳ್ರಿ, ಕೇಳ್ರಪ್ಪು ಕೇಳ್ರಿ, ಕೇಳ್ರಪ್ಪು ಕೇಳ್ರಿ, ಕೇಳ್ರಪ್ಪು ಕೇಳ್ರಿ. ನಮಸ್ಕಾರ ನಮಸ್ಕಾರ ಕಲ್ಯಾಣಪ್ಪ ಮಾಸ್ಟರ್ಗೆ ನಮಸ್ಕಾರ. ಹಾ, ವಸ್ತು ಪ್ರದರ್ಶನ ಬಹಳ ಜೋರ್ ನಡೆದಲ್ರಿ ಸರ್? ಮಕ್ಕಳು ಬಹಳ ಒಂದು ಆಸಕ್ತಿ, ಅಡ್ಡಿಲ್ಲ ಬಹಳ ಮಕ್ಕಳು ಇದು ಮಾಡಿದ್ವಿ, ಜೋರ್ ನಡೆದ್ರಿ, ಮೂರು ಮಂದಿ ಬಹಳ ಬಂದ್ರಿ. ಹೌದಲ್ರಿ, ಬಹಳ ಮಂದಿ ಸೇರಲ್ಲ. ಡಾಕ್ಟರ್ ಸಾಹೇಬ್ರ, ಎಕ್ಸಿಬಿಷನ್ ನೋಡಿದ್ರೆ ನೀವು ಪೂರಾ ಎಲ್ಲ ಈಗ ಬಂದಿರಿ ನಾನು. ಹಾ, ಬರ್ರಿ ಬರ್ರಿ ಬರ್ರಿ, ನಾನೀಗ ಪೂರಾ ವಸ್ತು ಪ್ರದರ್ಶನ ತೋರಿಸ್ತೇನೆ ನಡ್ರಿ ನಡ್ರಿ. ಹೋಗಿ ಡಾಕ್ಟರ್ ಸಾಹೇಬ್ರ, ಈ ಕಡೆ ಬರ್ರಿ, ಇದು ನೋಡ್ರಿ, ಇದು ಮಳೆ ನೀರು ಕೊಯ್ಲು ಮಾಡುವಂತ. ಹೌದಲ್ರಿ, ಎಷ್ಟು ಚಲೋ ಮಾಡ್ಯಾರ. ಇನ್ನ ಇದ್ರ ಬಾಜು ಅದಲ್ರಿ, ಇದು ಎರೆಗೊಬ್ಬರ ಉತ್ಪಾದನೆ ಮಾಡುವಂತ, ವರ್ಮಿ ಕಂಪೋಸ್ಟಿಂಗ್ ಅಂತಂದ್ರೆ ಹೆಂಗ ಎರೆಹುಳದಿಂದ ಗೊಬ್ಬರ ತಯಾರ. ಕರೆ ಕರೆ ಕರೆ. ಆಮೇಲೆ ಇವು ಕಂಬದ ಮೇಲೆ ಹಚ್ಚು ನೋಡ್ರಿ ಬಲ್ಬ್, ಇವು ಸಿಎಫ್ಎಲ್ ಬಲ್ಬ್ ರೀ. ಅಂದ್ರೆ ಸಿಎಫ್ಎಲ್ ಬಲ್ಬ್ ಉಪಯೋಗ ಮಾಡೋದ್ರಿಂದ ಹೆಂಗ ವಿದ್ಯುಚ್ಛಕ್ತಿ ಉಳಿತಾಯ ಮಾಡಬಹುದು, ಉಳಿತಾಯ ಮಾಡಬಹುದು. ಹಿಂಗ ಇನ್ನೂ ಸಾಕಷ್ಟು ಬೇರೆ ಬೇರೆ ಪ್ರಾತ್ಯಕ್ಷಿಕೆಗಳನ್ನ ನಮ್ಮ ಮಕ್ಕಳು ತೋರಿಸ್ಕೊಂಡಿರ್ತಾರೆ ನೋಡ್ರಿ. ಎಕ್ಸಿಬಿಷನ್ ಬಹಳ ಚಲೋ ಆಗ್ಯದ ನೋಡ್ರಿ ಮಾಸ್ತರ. ಹೌದಲ್ರಿ, ಬಹಳ ಖುಷಿ ಆಯ್ತು ನೋಡಿ ನನಗ. ಆದ್ರೆ ಒಂದು ಈ ಪಶುಪಾಲನೆಗೆ ಸಂಬಂಧಪಟ್ಟಂತಹದ್ದು ಯಾವ್ದು ಮಾಡೆಲ್ ಇಲ್ಲಲ್ಲ ನನಗೆ ಕಾಣಿಸ್ವಲ್ತಲ್ಲ ಅಂತ ನನ್ನ ವಿಚಾರ ಬರಾಕತ್ತಿತ್ತಲ್ರಿ. ಡಾಕ್ಟರ್ ಸಾಹೇಬ್ರೆ, ನೀವು ಈ ಬಗ್ಗೆ ಕೇಳ್ತ್ರಿ ಅಂತ ನನಗೆ ಗುರ್ತಿದೆ. ಅಲ್ಲಿ ನೋಡ್ರಿ, ನಮ್ ಪರಸಪ್ಪನ ಮಗಳಲ್ಲ, ಎಲ್ಲರಿಗೆ ಹಾಲು ಕಾಸಿ ತೋರಿಸ್ತಾಳ್ರಿ. ಓ ಹೌದಲ್ಲ, ಅಗ ನೋಡ್ರಿ ಅಲ್ಲಿ ಅಕ್ಕ ನೋಡ್ರಿ, ಅಲ್ಲಿ ಆ ಪರಸಪ್ಪನಲ್ಲ, ಎಲ್ಲರಿಗೆ ಬಿಸಿ ಬಿಸಿ ಹಾಲು ಕುಡ್ಲಿತಾನ್ರಿ. ಅವನೇ ಏನ್ರಿ ಅವ, ಹಾಲಿನ ಬಗ್ಗೆ ಚಲೋ ಹೇಳಿದ್ದಾನ್ರಿ ಅವ. ಅಲ್ಲಿಗೆ ಹೋಗೋಣ ಬರ್ರಿ. ನಡ್ರಿ ನಡ್ರಿ. ಎಲ್ಲರಿಗೂ ನಮಸ್ಕಾರ. ಹಾಲನ್ನ ಕಾಸಿ ಕುಡಿಯೋದ್ರಿಂದ ಏನು ಲಾಭ ಅದಾವ ಅನ್ನೋದನ್ನ ನಾ ನಿಮ್ಗ ತಿಳಿಸ್ಕೊಡ್ತೀನಿ. ಹಾಲನ್ನ ಕರೆದ ಕೂಡ್ಲೆ ಸ್ವಚ್ಛವಾದ ಸ್ಟೀಲ್ ಪಾತ್ರೆಯೊಳಗ ಹಾಕಬೇಕು. ಹಾಲನ್ನ ಉಕ್ಕು ಬರೋತನ ಕಾಸಿದ ನಂತರವೇ ಕುಡಿಯೋದಕ್ಕ ಉಪಯೋಗ ಮಾಡಬೇಕು. ಹಸಿ ಹಾಲನ್ನ ಕುಡಿಬಾರದು. ಹಸಿ ಹಾಲಿನೊಳಗ ಬ್ಯಾಕ್ಟೀರಿಯಾ ಇರ್ತಾವ, ಅವುಗಳಿಂದ ಕ್ಷಯ ಬ್ರುಸೆಲ್ಲದಂತಹ ರೋಗಗಳು ಬರ್ತಾವ. ಹೌದ್ರಪ್ಪ, ಅದಕ್ಕ ಜೀವಂತ ಉದಾಹರಣೆ ನಾನೇ. ಹಸಿ ಹಾಲು ಕುಡಿದುದಕ್ಕ ನನಗ ಬ್ರುಸೆಲ್ಲ ಬಂದು ನಾ ಬಹಳ ಹೈರಾಣ ಅದೆ. ನೀವು ಮಾತ್ರ ಈ ತಪ್ಪು ಮಾಡಬೇಡ್ರಿ. ಬರ್ರಿ ಬರ್ರಿ ತಗೋರಿ ಈಗ ಬಿಸಿ ಬಿಸಿ ಹಾಲು. ಏ ತಮ್ಮ ಮುಂದ ಬಾ, ನೀ ಕುಡಿಯಪ್ಪ ಬರ್ರಿ. ಏ ಮಲ್ಲು ಮುಂದ ಬಾ ಇಲ್ಲಿ, ನೀ ಕುಡಿ. ಏ ಅವ್ವ ನೀನು ಬಾರ ತಂಗಿ, ಈಗ ನೀವು ಕುಡಿರಿ. ಅರೇರೇ, ನಮ್ಮ ಊರಿನ ದನ ಡಾಕ್ಟರ್ ಹೊಂಟಾರಲ್ಲ, ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರ. ನಮಸ್ಕಾರ ನಮಸ್ಕಾರ ಪರಸಪ್ಪ. ಬರ್ರಿ ಡಾಕ್ಟರ್ ಸಾಹೇಬ್ರ, ನೀವು ಬಹಳ ಬರೋಬ್ಬರಿ ವೇಳಕ್ಕೆ ಬಂದ್ರಿ ನೋಡಿ. ಡಾಕ್ಟರ್ ಸಾಹೇಬ್ರ, ತಾವು ಈ ಬಿಸಿ ಹಾಲು ಕುಡಿರಿ. ಕೊಡು ಕೊಡು. ಹಾ ಚಲೋ ಅದಾವಪ್ಪ ಹಾಲು. ಬದಾಮಿ ಹಾಲು ಚಲೋ ಇಲ್ಲಂದ್ರೆ ಹೆಂಗ? ಅಡ್ಡಿಲ್ಲ ಅಡ್ಡಿಲ್ಲ, ಈ ಹುಡುಗಿ ಬಹಳ ಚಲೋ ಮಾಡ್ತು. ಏನವ ನಿನ್ನ ಹೆಸರು? ಅಕ್ಕಮ್ಮ ಸರ್. ನನ್ನ ಮಗಳ್ರಿ ಡಾಕ್ಟರ್ ಸಾಹೇಬ್ರೆ. ಹೌದಾ ಹೌದಾ, ವೆರಿ ಗುಡ್ ವೆರಿ ಗುಡ್, ಕೀಪ್ ಇಟ್ ಅಪ್ ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಸರ್ ಇದೆಲ್ಲ ಆಗಿದ್ದು ನಿಮ್ಮಿಂದಲೇ ರೀ ಸರ್? ನನ್ನಿಂದನ? ಹೌದ್ರಿ ಸರ್, ಪರಸಪ್ಪನ ವಿಷಯ ನನಗ ಹೇಳಿದಾಗ ಆ ಬಗ್ಗೆ ಹೆಚ್ಚು ಜನರಿಗೆ ವಿಷಯವನ್ನ ಮನವರಿಕೆ ಮಾಡಿಕೊಡ್ಬೇಕು ಅಂತ ಅನಿಸ್ತು. ಅದಕ್ಕ ಈ ಒಂದು ಸಣ್ಣ ಪ್ರಯತ್ನ ಮಾಡಿದೆ. ಅಡ್ಡಿಲ್ಲ ಅಡ್ಡಿಲ್ಲ, ಇದು ಸಣ್ಣ ಪ್ರಯತ್ನ ಆದ್ರೂ ಬಹಳ ದೊಡ್ಡ ಪ್ರಯತ್ನ ಅಂತ ನನಗನ್ನಿಸ್ತದ. ಹೌದ್ರಿ ಸರ್, ನನಗಾದ ಕಷ್ಟ ತ್ರಾಸ ಬೇರೆ ಯಾರಿಗೂ ಆಗಬಾರದು ಅಂತ ಹೇಳಿ, ಮತ್ತ ಹಾಲಿನಿಂದ ಬರೋ ರೋಗಗಳ ಬಗ್ಗೆ ಎಲ್ಲರಿಗೂ ತಿಳಿಸಿ ಹೇಳಬೇಕು ಅಂತ ಹೇಳಿ ಹಿಂಗೆಲ್ಲ ಮಾಡಿವ್ರಿ. ಆದ್ರೆ ಡಾಕ್ಟರ್ ಸಾಹೇಬ್ರ, ಇದೆಲ್ಲ ಆದಿದ್ದು ನಿಮ್ಮಿಂದ ಮತ್ತ ಕಲ್ಯಾಣಪ್ಪ ಮಾಸ್ತರ್ ಸಾಹೇಬ್ರ ಇದ್ ನೋಡ್ರಿ. ಏನಾಗು ನಾಗಪ್ಪ, ಈಗ ಎಲ್ಲರಿಗೆ ಬಿಸಿ ಬಿಸಿ ಹಾಲು ಕೊಡಪ್ಪ, ನಾವೊಂದಿಷ್ಟು ಡಾಕ್ಟರ್ ಸಾಹೇಬ್ರ ಸಂಗಾತ ಮಾತಾಡಬೇಕಾಗ್ಯದ. ಡಾಕ್ಟರ್ ಸಾಹೇಬ್ರ ಸ್ವಲ್ಪ ಬಾಜುಕ್ ಬರ್ತೀರೇನ್ರಿ, ಒಂದ್ ಜರ ಮಾತಾಡೋದದ. ಆಯ್ತಾಯ್ತಾಯ್ತು. ಏನಪ್ಪ ಪರಸಪ್ಪ, ಮತ್ತ ನಿನ್ನ ಆರೋಗ್ಯ ಹೆಂಗದ ಈಗ? ಡಾಕ್ಟರ್ ಸಾಹೇಬ್ರ ಈಗ ಆರಾಮಾಗ್ಯದ್ರಿ, ಕೀಲ್ ನೋವು ಕಡಿಮೆ ಆಗ್ಯದ್ರಿ, ಜ್ವರ ಇಲ್ಲ. ಗುಡ್. ಆಮೇಲೆ ಆ ಬಾವು ಕಡಿಮೆ ಆಗ್ಯದ್ರಿ. ಫೈನ್ ಫೈನ್ ಫೈನ್ ಫೈನ್.